ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋಹರ್ಟ್ಸ್, ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:20. ಆತ್ಮೀಯ ಕೇಳುಗರಿಗೆಲ್ಲ ಡಾಕ್ಟರ್ ಎಚ್ಎಂ ಶಕೀಲ್ ಅಹಮದ್ ಮಾಡುವ ನಮಸ್ಕಾರಗಳು ಹಾಗೂ ಶುಭ ಸಂಜೆ. ಚಿತ್ರಗೀತೆಗಳ ಕಾರ್ಯಕ್ರಮ ಕಾರ್ಯಕ್ರಮದ ಆರಂಭಕ್ಕೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಹೇಮಂತ್ ಅವರ ಸ್ವರಗಳಲ್ಲಿ ಅಪ್ಪಯ್ಯ ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಎಸ್ ನಾರಾಯಣ್. ಚಿರಋಣಿ ನನ್ನ ಜನ್ಮದಾತರಿಗೆ ಚಿರಋಣಿ, ಚಿರಋಣಿ ನಾ ಚಿರಋಣಿ ನನ್ನ ವಿದ್ಯಾದಾತರಿಗೆ ಚಿರಋಣಿ, ಚಿರಋಣಿ ನಾ ಚಿರಋಣಿ ನನ್ನ ಜನ್ಮದಾತರಿಗೆ ಚಿರಋಣಿ, ಚಿರಋಣಿ ನಾ ಚಿರಋಣಿ ನನ್ನ ವಿದ್ಯಾದಾತರಿಗೆ ಚಿರಋಣಿ. ನನ್ನಯ ಒಡ ಹುಟ್ಟಿದ ನನ್ನ ಸಹೋದರರಿಗೆ ಚಿರಋಣಿ, ಬಾಲ್ಯದ ನನ್ನ ಗೆಳೆಯರೇ ನಿಮ್ಮ ಪ್ರೀತಿಗೆ ನಾ ಚಿರಋಣಿ. ಹಾಡಲು ಪಾಡಲು ಮಡಿಲನ್ನು ನೀಡುತ್ತ ಮುದ್ದಿಸಿ ಬೆಳೆಸಿದ ನನ್ನ ಈ ಕನ್ನಡ ಮಣ್ಣಿಗೆ ಚಿರಋಣಿ, ಈ ಕನ್ನಡ ಮಣ್ಣಿಗೆ ಚಿರಋಣಿ. ಚಿತ್ರರಂಗದ ಗಂಧ ಪೂಸಿದ ಶಂಕರ್ ಸಿಂಗಿಗೆ ಚಿರಋಣಿ, ಬಣ್ಣದ ಬದುಕಿನ ಬಾಗಿಲ ತೆರೆದ ಪುಟ್ಟಣ್ಣನವರಿಗೆ ಚಿರಋಣಿ. ಚಿತ್ರರಂಗದಲ್ಲಿ ಮೊದಲ ತುತ್ತಿಟ್ಟ ವೀರ ಸ್ವಾಮಿಗೆ ಚಿರಋಣಿ, ಹಗಲಿರುಳು ಮಳೆ ಬಿಸಿಲ ಲೆಕ್ಕಿಸದೆ ಈ ಕಲ್ಲನು ಕೆತ್ತಿ ರೆಬಲ್ ಸ್ಟಾರ್ ಆಗಿಸಿದ ಎಲ್ಲ ತಂತ್ರಜ್ಞರಿಗೂ ಈ ಜನ್ಮದ ಚಿರಋಣಿ. ನಾಲ್ಕು ದಶಕಗಳು ಸಾಕಿ ಸಲಹಿದ ಅನ್ನದಾತರಿಗೆ ಚಿರಋಣಿ, ಕೂಡಿ ಆಡುತ್ತಾ ಪ್ರೀತಿ ನೀಡಿದ ಕಲಾ ಕುಟುಂಬಕ್ಕೆ ಚಿರಋಣಿ. ಬಯಸದೆ ನನ್ನ ಬಾಡಿಗೆ ಬಂದು ತಿದ್ದಿ ತೀಳಿದ ಮುದ್ದು ಶ್ರೀಮತಿಗೆ ಚಿರಋಣಿ. ಜೀವ ಜೀವದಲ್ಲಿ ಬೆರೆದು ಹೋದ ನನ್ನ ಅಭಿಮಾನಿಗಳಿಗೆ ಚಿರಋಣಿ. ಜನ್ಮ ಜನ್ಮದಲ್ಲೂ ಅವರೊಡನಿರುವ ಭಾಗ್ಯವ ತಂದರೆ ಭಗವಂತನಿಗೆ ಚಿರಋಣಿ. ಆ ಭಗವಂತನಿಗೆ ಚಿರಋಣಿ. ಭಗವಂತನಿಗೆ ಚಿರಋಣಿ. ಮಜಣ್ಣ. ಸ್ನೇಹ ಸಿಂಹನೇ ಹೇ ವಿಷ್ಣು, ನನ್ನ ಪ್ರೀತಿಯ ಶಂಕರ, ಆಕರ್ಣನ ಹಿರಿ ಮಗನೇ, ಪ್ರೀತಿ ವಾತ್ಸಲ್ಯ ನಿನ್ನ ತವರು ಮನೇ. ತಣ್ಣೀರನು ಒರೆಸುವ ಕರುಣಾಮಯಿ ನೀನು, ನೋವು ನನಿವಿಗೆ ಸ್ಪಂದಿಸೋ ಹೃದಯವಂತ ನೀನು. ಚಿತ್ರದ ಗೀತೆಯನ್ನು ಕೇಳಿದ್ರಿ. ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದವರು ಎಸ್ ನಾರಾಯಣ್, ಗೀತೆಯನ್ನು ಹಾಡಿದ್ದವರು ಹೇಮಂತ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಇನ್ನು ಮುಂದೆ ಕೇಳಿ ನೀಲಕಂಠ ಚಿತ್ರದ ಗೀತೆ. ವಿ ರವಿಚಂದ್ರನ್ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ನಂದಿತಾ. ಸೊಪ್ಪಿಲ್ಲ ನಿನ್ನ ಮೆಚ್ಚದವರಾರಿಲ್ಲ, ಜೇಲಿ ಕೂತ ಸಿಗಿದೇರಿಲ್ಲ ನಿನ್ನ ಮುದ್ದಿ ಕೂತ ಸಿಗಬೇಕಿಲ್ಲ. ರುಚಿ ಬೀಳುವ ಅಂದವಾದ ಹೆಣ್ಣು, ರುಚಿ ರುಚಿಯ ಬಾಯಿ ಚಪ್ಪತಿಸ ಸಿಹಿಯಾದ ಹೆಣ್ಣು, ಭಯ ತಿಂದು ಬೇಗಿದರು ಆಸೆ ತೀರದ ಪಂಚಾಮೃತ ಇವಳು. ಕೈಲಿ ನಿನ್ನ ಕೂಡಾಕಿ ಕಣ್ಣಲ್ಲೇ ನಿನ್ನ ಕಟ್ಟಾಕಿ ಮಾತಲ್ಲಿ ನಿನ್ನ ಕಣ್ಹಾಕಿ ಎದ್ದೆ ಹೊಡೆದು ಹಾಕಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ನಂದಿತಾ ಅವರು ಹಾಡಿದ್ದ ನೀಲಕಂಠ ಚಿತ್ರದ ಗೀತೆಯನ್ನು ಕೇಳಿದಿರಿ. ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದವರು ವಿ ರವಿಚಂದ್ರನ್. ಇನ್ನು ಮುಂದೆ ಕೇಳಿ ಲವ್ ಸ್ಟೋರಿ ಚಿತ್ರದ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜೇಶ್ ರಾಮನಾಥ್. ಗೀತೆಯನ್ನು ಹಾಡಿದ್ದಾರೆ ನಂದಿತಾ ಹಾಗೂ ಮಯೂರ್. lovely hearty female. You sing a song like a little nightingale. Ninu putta munje hutta priti allave, maya gati priti illide. Priti endarenu ende arthavagade, andagala mariyu kanna mundide, aasegala pallakiya hottukonde. ಹಾಗೂ ಮಯೂರ್ ಅವರ ಸ್ವರಗಳಲ್ಲಿ ಲವ್ ಸ್ಟೋರಿ ಚಿತ್ರದ ಗೀತೆಯನ್ನ ಕೇಳಿದಿರಿ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದವರು ರಾಜೇಶ್ ರಾಮನಾಥ್. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಚಿತ್ರ ಅವರ ಸ್ವರದಲ್ಲಿ ಮಸಾಲ ಚಿತ್ರದ ಗೀತೆ. ಅವರು ಹಾಡಿದ್ದ ಮಸಾಲ ಚಿತ್ರದ ಗೀತೆಯನ್ನು ಕೇಳಿದಿರಿ. ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ, ಸೂರಪ್ಪ ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ ಹಂಸಲೇಖ, ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ನಮಸ್ತೆ ಕಲೆದು ಹೋಗುತ್ತಾನೆ, ಕೂತು ನೋನು ಮಣ್ಣು ಮಣ್ಣು ಮುಕ್ಕುತ್ತಾನೆ, ಉಡೋನು ಒಪ್ಪು ತುಂಬುತ್ತಾನೆ, ಉತ್ತು ಬಿತ್ತೋನು ಮುರಿಗನ್ನ ಬಿಕ್ಕುತ್ತಾನೆ, ಈ ಮಾತೃಭೂಮಿಗೆ ಈ ಸ್ವರ್ಗ ಸೀಮೆಗೆ ತನುವೇ ಮನವೇ ಧನವೇ ಕೊಡುವೆ ಈ ಮಣ್ಣಿಗೆ ನಾಚಿರಲು ನೀ ಅಮ್ಮಣ್ಣಿಗೆ ನಾಚಿರಲು ನೀ ಈ ಮಣ್ಣಿಗೆ ನಾಚಿರಲು ನೀ ನಾಚಿರಲು ನೀ ನಾಚಿರಲು ನೀ ಕ್ರಮದ ಕಡೆಯಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಸೂರಪ್ಪ ಚಿತ್ರದ ಗೀತೆಯನ್ನು ಕೇಳಿದಿರಿ. ಗೀತೆಗೆ ಸಂಗೀತ ನೀಡಿದ್ದವರು ಹಂಸಲೇಖ. ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಸಮಯ ಸರಿಯಾಗಿ 6:25. ಆಕಾಶವಾಣಿ ಭದ್ರಾವತಿ. ಕೆಪಿಎಂಇ